ಧಾರವಾಡದ ಎಸ್ಟಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮತ್ತು ಎಂಡಿ ಸ್ನಾತಕೋತ್ತರ ಪದವಿಯನ್ನು 2023 ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜ್ನಿಂದ ಪಡೆದರು. 2024 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶ್ವಾಸಕೋಶ ವಿಭಾಗಕ್ಕೆ ಸೇರಿದ ಇವರು ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆತ್ಮೀಯ ಕೇಳುಗರೆ, ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಅವರು ಕೆಲವು ಮಹತ್ವದ ಮಾಹಿತಿಗಳನ್ನು ನಿಮ್ಮೊಂದಿಗೆ ಈಗ ಹಂಚಿಕೊಳ್ತಾರೆ. ಆ ನಂತರ ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಫೋನ್ ಕರೆಗಳ ಮೂಲಕ ನೇರವಾಗಿ ಪಡ್ಕೊಳ್ಳಬಹುದು. ಧನ್ಯವಾದಗಳು ಮೇಡಮ್. ನಾನು ಡಾಕ್ಟರ್ ಶ್ರೀಧರ್ ಕುಲಕರ್ಣಿ. ಇವತ್ತು ಅಸ್ತಮಾ ಎಂಬ ರೋಗದ ಬಗ್ಗೆ ಮಾತನಾಡಲಿದ್ದೇನೆ. ಅಸ್ತಮಾ ಎಂದರೆ ಇದೊಂದು ದೀರ್ಘಕಾಲದ ಶ್ವಾಸನಾಳದ ಉರಿಯೂತದ ತೊಂದರೆ. ಇದರಲ್ಲಿ ಶ್ವಾಸನಾಳ ಕಿರುದಾಗಿ ಉಸಿರಾಡಲು ತೊಂದರೆ ಆಗುತ್ತದೆ. ಇದು ಜಗತ್ತಿನಲ್ಲಿ 30 crore ಹೆಚ್ಚು ಜನರಲ್ಲಿ ಕಂಡುಬರುತ್ತದೆ. ಅದರಲ್ಲಿ 13% ಎಂದರೆ 3.4 crore ಜನರು ಭಾರತದಲ್ಲಿದ್ದಾರೆ. ಇದು ಅಪ್ರಾಕ್ಸಿಮೇಟ್ಲಿ 6% ಮಕ್ಕಳಲ್ಲಿ ಮತ್ತು 2-3% ವಯಸ್ಕರಲ್ಲಿ ಕಂಡುಬರುತ್ತದೆ. ಈ ರೋಗವು ಹೇಗೆ ಬರುತ್ತದೆ? ಇದನ್ನು ನಾವು ಜೀನ್ ಎನ್ವಿರಾನ್ಮೆಂಟ್ ಇಂಟ್ರಾಕ್ಷನ್ ಎಂದು ಕರೆಯುತ್ತೇವೆ. ಎಂದರೆ ಇದು ಆನುವಂಶಿಕವಾಗಿ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಇವರಿಂದ ನಿಮ್ಮ ಜೀನ್ಗಳಿಗೆ ಬಂದಿರುತ್ತದೆ. ಇಂತಹ ಜನರು ಪ್ರತ್ಯೇಕ ಪರಿಸರದ ಸಂಪರ್ಕದಲ್ಲಿ ಬಂದಾಗ ಆ ಜೀನ್ ಆಕ್ಟಿವ್ ಆಗಿ ಅಸ್ತಮಾ ಬರುವ ಸಾಧ್ಯತೆ ಇರುತ್ತದೆ. ಇದು ಧೂಳು ಅಂದರೆ ಇಂಡೋರ್ ಏರ್ ಪೊಲ್ಯೂಷನ್ ಹಾಗೂ ಔಟ್ಡೋರ್ ಏರ್ ಪೊಲ್ಯೂಷನ್, ಮನೆ ಒಳಗೆ ಹಾಗೂ ಹೊರಗಿನ ಧೂಳು, ಡಸ್ಟ್ ಮೈಟ್, ಪೋಲನ್, ಸೊಳ್ಳೆ, ಜಿರಳೆ ಅಥವಾ ಇನ್ಫೆಕ್ಷನ್ಗಳಿಂದ ಅಥವಾ ಧೂಮ್ರಪಾನದಿಂದ, ತಂಬಾಕು ಸೇವನೆಗಳಿಂದ ಬರಲು ಸಾಧ್ಯತೆ ಇರುತ್ತದೆ. ಇನ್ನೂ ಕೆಲವರಲ್ಲಿ ಚಳಿಗಾಲದಲ್ಲಿ ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ. ಆಕ್ಯುಪೇಷನಲ್ ಅಸ್ತಮಾ ಎಂದರೆ ಕೆಲಸ ಮಾಡುವ ಜಾಗದಲ್ಲಿ ಅಲರ್ಜನ್ಗಳಿಂದ ಅಸ್ತಮಾ ಬರುವ ಸಾಧ್ಯತೆಗಳು ಇರುತ್ತವೆ. ಎಂದರೆ ಕಾರ್ಪೆಂಟರ್ಗಳಾಗಬಹುದು, ಹಿಟ್ಟಿನ ಗಿರಣಿ, ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರು, ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಈ ಥರ ಕೆಲಸ ಮಾಡುವವರು ತಾವು ಕೆಲಸ ಮಾಡುವ ಜಾಗಗಳಿಂದ ಅಲರ್ಜಿಗಳಿಗೆ ಎಕ್ಸ್ಪೋಸ್ ಆಗಿ ಅವರಿಗೆ ಅಸ್ತಮಾ ಬರುವ ಸಾಧ್ಯತೆಗಳಿರ್ತವೆ. ಕೆಲವರಲ್ಲಿ ತೂಕ ಹೆಚ್ಚು ಆದ ಕಾರಣದಿಂದ ಅಸ್ತಮಾ ಬರುವ ಸಾಧ್ಯತೆಗಳಿರ್ತವೆ. ಹಾಗಾದರೆ ಈ ರೋಗದ ಲಕ್ಷಣಗಳೇನು? ಕೆಮ್ಮು, ಎದೆ ಬಿಗಿತ, ಉಸಿರಾಡಲು ತೊಂದರೆಯಾಗುವುದು ಹಾಗೂ ಉಸಿರಾಡುವಾಗ ಶಬ್ದ ಬರುವುದು ಇದರ ಮುಖ್ಯ ಲಕ್ಷಣಗಳಾಗಿರುತ್ತವೆ. ಹಾಗಾದರೆ ಎಲ್ಲ ಅಸ್ತಮಾ ಪೇಷಂಟ್ಗಳಿಗೆ ಎಲ್ಲ ಲಕ್ಷಣಗಳು ಬರುತ್ತವಾ? ಇಲ್ಲ, ಕೆಲವರಿಗೆ ಎದೆ ಬಿಗಿತ ಮಾತ್ರ ಕಾಣಿಸಿಕೊಳ್ಳಬಹುದು, ಇನ್ನು ಕೆಲವರಿಗೆ ಬರೇ ಕೆಮ್ಮು ಮಾತ್ರ ಕಾಣಿಸಬಹುದು. ಈ ಥರ ಬರೇ ಕೆಮ್ಮು ಕಾಣಿಸುವ ಅಸ್ತಮಾಗೆ ಕಾಫ್ ವೇರಿಯಂಟ್ ಅಸ್ತಮಾ ಎಂದು ಕರೆಯುತ್ತೇವೆ. ಇನ್ನೂ ಒಂದೇನೆಂದರೆ ಇದರ ತೀವ್ರತೆಯು ತುಂಬ ಏರುಪೇರಾಗಿರುತ್ತದೆ. ಅಂದರೆ ರಾತ್ರಿ ಹಾಗೂ ಬೆಳಗಿನ ಜಾವದಲ್ಲಿ ಹೆಚ್ಚು ಆಗಿರಬಹುದು. ಇನ್ನು ಕೆಲವರಲ್ಲಿ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಹೆಚ್ಚಾಗಿ ಬೇಸಿಗೆಯಲ್ಲಿ ತೀವ್ರತೆ ಕಡಿಮೆ ಇರಬಹುದು. ಇನ್ನು ಕೆಲವರಲ್ಲಿ ತಾವು ಕೆಲಸ ಮಾಡುವ ಜಾಗಕ್ಕೆ ಹೋದಾಗ ಮಾತ್ರ ಅಲರ್ಜಿಯಾಗಿ ತೀವ್ರತೆ ಹೆಚ್ಚಾಗಬಹುದು. ಹಾಗಾದರೆ ಈ ರೋಗವನ್ನು ಹೇಗೆ ಕಂಡುಹಿಡಿಯುವುದು? ಶ್ವಾಸಕೋಶದ ಕಾರ್ಯಕ್ಷಮತೆಯನ್ನು ತಿಳಿಯಲು ಹಾಗೂ ಅಸ್ತಮಾ ಎಂದು ಖಚಿತಪಡಿಸಲು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಥವಾ ಸ್ಪೈರೋಮೆಟ್ರಿ ಎಂಬ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಇದರಲ್ಲಿ ಈ ರೋಗ ಲಕ್ಷಣಗಳಿರುವ ಪೇಷಂಟ್ಗಳಿಗೆ ಒಂದು ನಾಳಿಯಲ್ಲಿ ಊದಿಸಿ ಹಾಗೂ ಕಂಪ್ಯೂಟರ್ ಸಾಫ್ಟ್ವೇರಿನ ಸಹಾಯದಿಂದ ಅಸ್ತಮಾ ಇದೆಯೋ ಇಲ್ಲವೋ ಎಂದು ಕಂಡುಹಿಡಿಯುತ್ತೇವೆ. ಇನ್ನು ಕೆಲವರಲ್ಲಿ ಯಾವ ಪದಾರ್ಥದಿಂದ ಅಲರ್ಜಿ ಆಗುತ್ತಿದೆ ಎಂದು ಕಂಡುಹಿಡಿಯಲು ಅಲರ್ಜಿಕ್ ಸ್ಕಿನ್ ಪ್ರಿಕ್ ಟೆಸ್ಟ್ ಎಂಬ ಪರೀಕ್ಷೆಯನ್ನು ಮಾಡುತ್ತೇವೆ. ಸೊ ಈ ಥರ ಆದಾಗ ಸಾಮಾನ್ಯವಾಗಿ ಕಂಡುಬರುವ ಅಲರ್ಜನ್ಗಳನ್ನು ರೋಗಿಯ ಚರ್ಮದ ಮೇಲೆ ಇಟ್ಟು ಅದರ ಪರೀಕ್ಷೆಯನ್ನು ಮಾಡುತ್ತೇವೆ. ಇನ್ನು ಕೆಲವರಲ್ಲಿ ರಕ್ತ ಪರೀಕ್ಷೆಯಲ್ಲಿ ಅಲರ್ಜಿ ಸಂಬಂಧಿಸಿದ ರಕ್ತ ಕಣಗಳನ್ನು ಮಟ್ಟವನ್ನು ನೋಡಲು ಹಾಗೂ ಅದರ ಟ್ರೀಟ್ಮೆಂಟ್ ಕೊಡಲು ಅದರ ರಕ್ತ ಪರೀಕ್ಷೆಯನ್ನು ಮಾಡುತ್ತೇವೆ. ಶ್ವಾಸನಾಳದ ಉರಿಯೂತವನ್ನು ನೋಡಲು ಫೀನೋ ಎಂಬ ಪರೀಕ್ಷೆಗಳನ್ನು ಕೂಡ ಮಾಡುತ್ತೇವೆ. ಕೆಲವರಲ್ಲಿ ರೋಗ ಲಕ್ಷಣಗಳು ತೀವ್ರವಾಗಿದ್ದು ಪಲ್ಮರಿ ಫಂಕ್ಷನ್ ಟೆಸ್ಟ್ ನೆಗೆಟಿವ್ ಆಗಿದ್ದಲ್ಲಿ ಬ್ರಾಂಕೋ ಪ್ರೊವೊಕೇಷನ್ ಟೆಸ್ಟ್ ಎಂಬ ಪರೀಕ್ಷೆ ಕೂಡ ಮಾಡುತ್ತೇವೆ. ಹಾಗಾದರೆ ಈ ರೋಗದಲ್ಲಿ ಚಿಕಿತ್ಸೆ ಏನು? ಕಾಯಿಲೆಯ ಗಂಭೀರತೆ ಹಾಗೂ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುವ ಲಕ್ಷಣಗಳ ಆಧಾರದ ಮೇಲೆ ಚಿಕಿತ್ಸೆ ನೀಡಲಾಗುವುದು. ಅಸ್ತಮಾಗೆ ಸೂಕ್ತವಾದ ಚಿಕಿತ್ಸೆ ಎಂದರೆ ಇನ್ಹೇಲರ್ ಥೆರಪಿ. ಇನ್ಹೇಲರ್ ಥೆರಪಿ ಎಂದರೇನು? ಶ್ವಾಸನಾಳದಲ್ಲಿ ಡೈರೆಕ್ಟ್ ಆಗಿ ಔಷಧಿಯನ್ನು ಶ್ವಾಸದ ಮೂಲಕ ಕಳಿಸುವುದಕ್ಕೆ ಇನ್ಹೇಲರ್ ಥೆರಪಿ ಎಂದು ಕರೆಯುತ್ತೇವೆ. ಇದರಲ್ಲಿ ನಾವು ಜನರಲಿ ಎರಡು ಥರದ ಔಷಧಿಯನ್ನು ಬಳಸುತ್ತೇವೆ. ಒಂದು ಬ್ರಾಂಕೋ ಡೈಲೇಟರ್, ಎಂದರೆ ಇದು ಶ್ವಾಸನಾಳವನ್ನು ಅಗಲ ಮಾಡುವಂಥದ್ದು ಔಷಧಿ. ಇನ್ನೊಂದು ಇನ್ಹೇಲ್ಡ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ. ಈ ಇನ್ಹೇಲ್ಡ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಶ್ವಾಸನಾಳದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಈ ಇನ್ಹೇಲರ್ ಥೆರಪಿಯಿಂದ ಎರಡು ಒಂದು ಶ್ವಾಸನಾಳದಲ್ಲಿ ಡೈರೆಕ್ಟ್ ಆಗಿ ಔಷಧಿ ಹೋಗುವ ಕಾರಣದಿಂದ ಬೇರೆ ಆರ್ಗನ್ಗಳಿಗೆ ಸೈಡ್ ಎಫೆಕ್ಟ್ ಆಗುವುದು ಕಡಿಮೆ ಆಗುತ್ತದೆ. ಮತ್ತು ನಮಗೆ ಎಷ್ಟು ಮಾತ್ರದ ಔಷಧಿ ಶ್ವಾಸನಾಳಕ್ಕೆ ಬೇಕು ಅಷ್ಟೇ ಮಾತ್ರದ ಔಷಧಿಯನ್ನು ನಾವು ಡೈರೆಕ್ಟ್ ಆಗಿ ಕಳಿಸಬಹುದು. ಇನ್ನು ರೋಗವನ್ನು ಅಲರ್ಜಿಯನ್ನು ಕಂಡುಹಿಡಿದು ಇಮ್ಯುನೋಥೆರಪಿ ಎಂಬ ಚಿಕಿತ್ಸೆ ಕೂಡ ಕೊಡಬಹುದು ಪೇಷೆಂಟ್ಗಳಿಗೆ. ಅಸ್ತಮಾ ಇರೋ ರೋಗಿಗಳಿಗೆ ಇನ್ಫೆಕ್ಷನ್ ಆದಾಗ ಈ ತೀವ್ರತೆ ಹೆಚ್ಚಾಗುವ ಚಾನ್ಸ್ ಸಾಧ್ಯತೆ ತುಂಬ ಇರ್ತವೆ. ಸೊ ಅದಕ್ಕಾಗಿ ವ್ಯಾಕ್ಸಿನೇಷನ್ಗಳನ್ನು ಕೊಡುವುದು. ಇನ್ನೂ ಏನಂತಂದರೆ ಅವಾಯ್ಡೆನ್ಸ್ ಅಂತ ಹೇಳ್ತೀವಿ. ಯಾವ ಪದಾರ್ಥದಿಂದ ಪೇಷೆಂಟ್ಗಳಿಗೆ ಅಲರ್ಜಿ ಆಗುತ್ತದೋ ಆ ಪದಾರ್ಥಗಳಿಂದ ದೂರವಿರುವುದು. ಅಂತಂದರೆ ಪೇಷೆಂಟ್ ಈಗ ಪೋಲನ್ಗಳಿಂದ ಅಲರ್ಜಿ ಇತ್ತು ಅಂತ ಹೇಳಿದರೆ ಪೋಲನ್ಗಳಿಂದ ದೂರವಿರಬೇಕು. ಸ್ಮೋಕಿಂಗಿಂದ ಅಲರ್ಜಿ ಇತ್ತಂದರೆ ಸ್ಮೋಕಿಂಗಿಂದ ದೂರಿರಬೇಕು. ಈ ಥರ ಮಾಡಬೇಕು. ಇಲ್ಲಾಂತ ಪೇಷೆಂಟ್ಗಳಿಗೆ ಇನ್ನು ಮುಂದೆ ಯೋಗ ಹಾಗೂ ಪ್ರಾಣಾಯಾಮ ಮಾಡೋದ್ರಿಂದ ಸ್ವಲ್ಪ ಆರಾಮ ಅನಿಸುತ್ತದೆ. ಒಂದು ವೇಳೆ ಸರಿಯಾದ ವೇಳೆಗೆ ಇದನ್ನು ಪತ್ತೆ ಹಚ್ಚದಿದ್ದರೆ ಹಾಗೂ ಸರಿಯಾದ ಚಿಕಿತ್ಸೆ ಪಡೆಯದಿದ್ದರೆ ಇದು ಹೆಚ್ಚಾಗಿ ದೇಹದ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಬಹುದು. ಇಂಥ ಸಮಯದಲ್ಲಿ ನಾವು ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗಬಹುದು. ಆತ್ಮೀಯ ಕೇಳುಗರೆ, ಡಾಕ್ಟರ್ ಈಗ ನಿಮಗೆ ಕೆಲವು ಮಹತ್ವದ ಮಾಹಿತಿಗಳನ್ನು ಏನು ಹೇಳಿದ್ರು ಅವುಗಳನ್ನೆಲ್ಲ ನೀವು ಕೇಳ್ಕೊಂಡಿರಿ. ಇನ್ನು ನೀವು ನಿಮ್ಮ ಸಮಸ್ಯೆಗಳಿಗೆ ಉತ್ತರಗಳನ್ನು ನೇರವಾಗಿ ಡಾಕ್ಟರಿಂದ ಪಡ್ಕೊಳ್ಳಬಹುದು. ಕರೆ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆಗಳು ಹೇಳ್ತೀನಿ. 244-344-14 244-344-15 ಹಾಗೂ 244-344-16 STD ಕೋಡ್ 0836. ಮೊದಲನೇ ಕರೆ. ಹಲೋ ಹಲೋ, ನಿಮ್ಮ ರೇಡಿಯೋ ಸೆಟ್ ಅನ್ನ ದೂರಿಟ್ಟು ನೀವು ಪ್ರಶ್ನೆಗಳನ್ನು ಕೇಳಬೇಕು. ಹಲೋ, ನಾವು ಬನಾನ್ ತಾಲೂಕು ನರಸಾಪುರದಿಂದ ಮೇಡಮ್ ಅವರ. ಹಾ, ತಮ್ಮ ಹೆಸರು? ವೆಂಕಟ ಪಾಟೀಲ್ ಹೇಳ್ರಿ. ವೆಂಕಟಗೌಡ ಪಾಟೀಲ್ ರು. ಹೌದು ಮೇಡಮ್. ಹಾ, ಕೇಳ್ರಿ ಪ್ರಶ್ನೆ. ನನಗೆ ಕಳೆದ 10 ವರ್ಷದಿಂದ ಅಲರ್ಜಿ ಇದೆ ರೀ. ಹಾ ಹಾ, ಹೇಳ್ರಿ. ಈ ಡಸ್ಟ್ ಆಮೇಲೆ ಹೊಗೆ ಇದು ಏನು ಆಗ್ಬರಂಗಿಲ್ಲ ರೀ. ಹಾ, ಒಂದ್ಸಲ ತಲೆ ಸುತ್ತ ಬಂದಾಗತಿ. ಓಕೆ. ಹಣ್ಣು ಯಾವುದೂ ಆಗ್ಬರಂಗಿಲ್ಲ ರೀ. ಹಣ್ಣು ತಿಂದ್ರೆ ಏನಾಗತಿ? ಹಾ, ಸ್ವಲ್ಪ ಒಂಥರ ತಲೆ ಮಬ್ಬ ಆದಂಗೆ ಆಗತ್ತೆ ರೀ. ಹಾ, ಆಗಿ ಸ್ವಲ್ಪ ರಾತ್ರಿ ಮಕ್ಕೊಂಡಾಗ ಸೈನ್ ಸೈನ್ ಅಂತ ಹೇಳಿ ಕಂಟ್ರೋಲೊಳಗೆ ಕೇಳಿ ಹೊರಂಗೆ ಆಗತ್ತೆ ರೀ. ಹಾ, ಆಮೇಲೆ ನಾವು ಕೈ ಅದು ಗೆತ್ತಾರಲ್ಲ ರೀ ಮಾತ್ರೆ ಹಾಕಿ. ಹಾ, ಅದನ್ನ ಯೂಸ್ ಮಾಡ್ತೀನಿ ರೀ. ಅದು ಯೂಸ್ ಮಾಡಿದಾಗ ಸ್ವಲ್ಪ ಆರಾಮ ಅನ್ಸತ್ ರೀ. ಹಾ, ಇಲ್ಲಾಂದ್ರ ಅದ ಸದಾ ನಿಧಿ ಹಂಗಾಯ್ತ ರೀ. ಅದ ನಿಮ್ಗ ಇದು ಊದ ಪರೀಕ್ಷೆ ಮಾಡ್ಸ್ಯಾರೇನ್ರಿ? ಇಲ್ಲಿ ಮಾಡಿದ್ರಿ ಹಂಗ ಇದಾಗ ಫೋಟೋ ತೆಗದಾರ್ರಿ, ಎಕ್ಸ್ರೇ ತೆಗದಾರ್ರಿ. ಹಾ, ಏನ್ ಅಷ್ಟಂತ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರ್ರಿ. ಹಾ, ಆದ್ರೂ ಕೂಡ ಈ ಚಳಿಗಾಲದಾಗ ಬಹಳ ತ್ರಾಸ ಮಾಡತ್ರಿ ಸರ್. ಅದ ಊದೋ ಪರೀಕ್ಷೆ ಮಾಡಿಸಿ ಅಸ್ತಮ ಇತ್ತಂತಂದ್ರ ಅದ್ ಎಳ್ಕಳ ಔಷಧಿನ ಕಂಟಿನ್ಯೂ ಮಾಡ್ಬೇಕಾಕೈತಿ. ಹೌದು ಸರ್. ಹಾ, ಅದ್ ಎಳ್ಕಳ ಔಷಧಿ ದಿನಾಲು ಇರ್ಲಿ ಇಲ್ದೇ ಇರ್ಲಿ ತಗೋಬೇಕಾಕೈತಿ ಅದನ್ನ. ಹಾ, ಜಗ್ಗು ಎಳ್ಕೊಳ್ಳೋದೈತಲ್ಲದ. ಹಾ, ಅದ ಅದ್ರಾಗ ಔಷಧಿ ಎರಡ್ ತರದ್ ಬರ್ತಾವು. ಅನ್ಸ್ತಾ ಊದೋ ಪರೀಕ್ಷೆ ಮಾಡಿಸಿ ಅಸ್ತಮ ಆಯ್ತ್ ಅಂತ ಕನ್ಫರ್ಮ್ ಮಾಡ್ಕೊಂಡು ಅದ್ ಈ ಚಳಿಗಾಲಕ್ಕ ಬ್ಯಾಸಿ ಒಳಗ ಆರಾಮ ಇರ್ತೀರಿ ಸರ್. ಹಾ, ಈ ಚಳಿಗಾಲದಾಗ ಮತ್ತೆ ಮಳೆಗಾಲದಾಗ ಅಷ್ಟೊಂದು ಇದು ಇರ್ತದೆ ಸರ್. ಹ್ಮ್, ಈ ನವೆಂಬರ್ ಇಂದ ಮಾರ್ಚ್ ತನ ಬಾಳ ತ್ರಾಸ ಮಾಡ್ತಾರ ಸರ್. ಅದ ಸ್ವಲ್ಪ ಅಲರ್ಜಿ ಐತಿ ನಿಮ್ಗ? ಅಲರ್ಜಿ ಅಸ್ತಮಾಗತ್ಲೇನ ಅನ್ಸಾಕತೈತಿ. ಅದ್ ಊದೋ ಪರೀಕ್ಷೆ ಮಾಡಿ ಔಷಧಿ ಕರೆಕ್ಟ್ ಆಗಿ ಜಾಸ್ತಿ ಬೇಕಾಕೈತೋ ಕಡಿಮೆ ಬೇಕಾಕೈತೋ ಅಂತ ನೋಡ್ಬೇಕಾಕೈತಿ. ಎರಡ್ನೂರು ಕೊಟ್ಟಾರ ನಿಮ್ಗೆ? ಹಾ, ಅದ ದಿನ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ತಗೊಳಕತ್ತೀರನ? ರಾತ್ರಿ ಜಗ್ಗಿತೀನಿ ಸರ್. ಹಾ, ಈ ಚಳಿಗಾಲದಾಗ ಬೆಳಗ್ಗೆ ರಾತ್ರಿ ಎರಡ್ ಹೊತ್ತು ತಗೋರಿ ಅದನ್ನ. ಇನ್ನೊಂದ ಕೆಲ್ಕಾಚಲ್ ಅಂತ ಹೇಳಿ ಒಂದ್ ಮಾತೆ ಕೊಟ್ಟಾರ್ರಿ. ಹ್ಮ್, ಆಮೇಲೆ ಅಜಿಟ್ಲೋ ಮೂಗೋಳಿಗ ಅದನ್ನ ಸ್ಪ್ರೇ ಮಾಡಿದ್ರಿ. ಹಾ, ಅದನ್ನ ಕೊಟ್ಟಾರ ಸರ್. ಸ್ಪ್ರೇನೇನು ಅದು ಆಗುದಿಲ್ರಿ. ಹ್ಮ್, ಜಗ್ಗುದ್ರ ಮಾತ್ರ ಇದೆ ರಾತ್ರಿ ಮಕ್ಕೊಂಡಾಗ ಸಾಯಂಕಾಲ ಅನ್ನೋಬ್ರಿ ಏನ್ ಶಬ್ದ ಬರತ್ತಾರ ಸರ್. ಹ್ಮ್, ಅದು ಕಮ್ಮಣಿಸತ್ತಿರಿ ಸರ್. ಹ್ಮ್, ಇದು ಅಲರ್ಜಿ ಶಾಶ್ವತ ಹೋಗುದಂತಾರಲ್ರಿ ಸರ್, ಅದು ತೋರ್ಸ್ಕೊಂಡ್ ಹೋಗ್ಬೋದನ್ರಿ? ಅದು ಅಲರ್ಜಿ ಅಂದ್ರ ನೀವ್ ಬರ್ಲಾರ್ದಂಗ ನೋಡ್ಕೊಂಡ್ರ ಕಡಿಮೆ ಇರ್ತೈತಿ. ಅದ ನಿಮ್ ದೇಹದ ಪ್ರಕೃತಿ ಮೇಲೆ ಡಿಪೆಂಡ್ ಇರ್ತೈತಿ. ಅದ ನಿಮ್ ದೇಹದ ಪ್ರಕೃತಿ ಹೆಂಗಿರ್ತೈತಿ ಅದ್ರ ಮೇಲೆ ಅಲರ್ಜಿ ಇರ್ತೈತಿ. ಸೊ ನಿಮ್ ಔಷಧಿ ತಗೋತಾ ಇದ್ರೆ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಕೊಂಡ್ರೆ ಮುಂದೆ ಅಸ್ತಮ ಜಾಸ್ತಿ ಆಗುದನ್ನ ತಡೆಗಟ್ಟಬಹುದು. ಇನ್ನು ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಮೇಡಮ್, ನಾನು ಬೆಳಗಾವಿ ಜಿಲ್ಲೆ ರಾಯಗಾವ್ ತಾಲೂಕು ಮುಗುಳ್ಕೊಳದಿಂದ ಶಿವಲಿಂಗಯ್ಯ ಹಿರಿಯ ಮಾತಾಡಿದ್ರೆ. ಶಿವಲಿಂಗಯ್ಯನವರ ಕೇಳ್ರಿ ಪ್ರಶ್ನೆ. ಡಾಕ್ಟರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ಈ ಅಸ್ತಮಾ ರೋಗಕ್ಕ ಏನಾದ್ರು ಒಂದು ವ್ಯವಸ್ಥೆ ನಿಗದಿತವಾದಂತ ವಯಸ್ಸದ ಏನದ ಅನ್ರಿ? ಅದು ಜನರಲ್ ಆಗಿ ಚಿಕ್ಕ ಮಕ್ಕಳಲ್ಲಿ ಕಾಣಿಸುತ್ತದೆ. ಆಯ್ತಾ, ಆದ್ರೆ ಬರೀ ಚಿಕ್ಕ ಮಕ್ಕಳಲ್ಲಿ ಕಾಣಿಸುತ್ತೆ ಅಂತ ಹೇಳಕ್ ಬರಲ್ಲ. ಆಯ್ತಾ, ದೊಡ್ಡವರಲ್ಲೂ ಕಾಣಿಸ್ಬೋದು. ಲೇಟ್ ಆನ್ಸೆಟ್ ಅಸ್ತಮಾ ಅಂತ ಹೇಳ್ತೀವಿ, ಇಲ್ಲ ಅಡಲ್ಟ್ ಆನ್ಸೆಟ್ ಅಸ್ತಮಾ ಅಂತ ಹೇಳ್ತೀವಿ. ಇನ್ನೊಂದು ಪ್ರಶ್ನೆ ರೀ, ಅಸ್ತಮಾ ಬರದೇ ಹಾಗೆ ನಾವು ಮುಂಜಾಗ್ರತಾ ಕ್ರಮ ಏನದಾವ್ರಿ? ಅಸ್ತಮಾ ಬರದೇ ಇರುವ ಹಾಗೆ ನೋಡ್ಕೊಳಕ್ ಅಂತ ಹೇಳಿದ್ರೆ ನೀವು ಎದರಿಂದ ಅಲರ್ಜಿ ಬರ್ತೈತೆ ಅಂತ ನೋಡ್ಕೋಬೇಕಾಗ್ತೈತಿ. ಹಾ, ಅಲರ್ಜಿ ಕಂಡು ಹಿಡ್ಕೋಬೇಕಾಗ್ತೈತಿ. ಅಲರ್ಜಿ ಕಂಡು ಹಿಡ್ಕೊಂಡು ಎದರಿಂದ ಅಲರ್ಜಿ ಆಗೈತೆ ಅಂತ ಅದರಿಂದ ದೂರ ಇರ್ಬೇಕು ನೀವು. ಆಮೇಲೆ ಯೋಗ, ಆಮೇಲೆ ಪ್ರಾಣಾಯಾಮ ಇವೆಲ್ಲ ಮಾಡ್ತಾ ಇರ್ಬೇಕು. ಹಾ, ವಾಕಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ರೆ ಸ್ವಲ್ಪ ಗಟ್ಟಿ ಇದ್ರ ಅಂತಂದ್ರೆ ಸ್ವಲ್ಪ ಆರಾಮಾಗಿರ್ತೀರಿ. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ಧ್ರುವ ಆನಂದ್ ಸಾಗರ್ ಬಾಲ್ಕೋಟಿ ಮಾತಾಡ್ಕೊತೀನಿ. ನಾ 25 ನಾ ಬ್ಲೈಂಡ್ ಇದ್ದೀನಿ. ಇದ್ರಾಗ ನಾವು ಅಸ್ತಮಾದಾಗ ಎರಡ್ ಟೈಪ್ ಮಾಡ್ಬೋದಲ್ಲ, ಅಲರ್ಜಿಕ್ ನಾನ್ ಅಲರ್ಜಿಕ್, ಮತ್ ಕಾರ್ಡಿಯಕ್ ಅಸ್ತಮಾ ಮತ್ ಬ್ರಾಂಕಿಯಲ್ ಅಸ್ತಮಾ ಇವೆಲ್ಲ ಬರ್ತಾವೆ. ಆಮೇಲೆ ಫಾರಿನ್ ದಾಗ ಶಾಸನ ಬಹಳ ಇದಾದಾಗ ಡ್ಯಾಮೇಜ್ ಆದಾಗ ಅದ್ರ ರಿಪ್ಲೇಸ್ ಮಾಡ್ಬಿಡ್ತಾರ. ಆ ಟೆಕ್ನಾಲಜಿ ಇಂಡಿಯಾದಾಗ ಬಂದದೇ ನಿಕೇಬೇಕಾಗಿತ್ರಿ. ಆಮೇಲೆ ಕಾರ್ಡಿಯಕ್ ಎಸ್ತರ ಬ್ರಾಂಕಿಯಲ್ ಎಸ್ತರಕ್ಕ ಇನ್ಹೇಲರ್ ಕೊಡ್ತಾರ, ಸ್ಟೀರಾಯ್ಡ್ಸ್ ಹಾಕಿ. ಅವು ಎಷ್ಟು ಸೇಫ್, ಎಷ್ಟು ಹಾರ್ಮ್ ಮಾಡ್ತಾರ, ಇವೆಲ್ಲ ಬೇಕಾಗಿತ್ತಲ್ಲ ಡಾಕ್ಟರ್? ಅದು ತುಂಬಾ ಒಳ್ಳೆ ಕ್ವಶನ್ ಆಕ್ಚುಲಿ. ಸೊ ಅಸ್ತಮಾಗೆ ಟ್ರೀಟ್ಮೆಂಟ್ ನಾವು ಇನ್ಹೇಲ್ ಕಾರ್ಟಿಕೋ ಸ್ಟೀರಾಯ್ಡ್ಸ್ ಅಂತ ಕೊಡ್ತೀವಿ, ಅಂದ್ರೆ ಸ್ಟೀರಾಯ್ಡ್ ಮಾತ್ರನೇ ಇರುತ್ತದೆ. ಆದರೆ ನಾವು ಕೊಡೋದು ಇನ್ಹೇಲರ್ ರೂಪದಲ್ಲಿ ಕೊಡ್ತೀವಿ. ಜನರಲಿ ಮಾತ್ರೆ ಕೊಟ್ಟರೆ ಮಾತ್ರೆ ದೇಹದ ಒಳಗಡೆ ಹೋಗಿ ಅನ್ನನಾಳದ ಒಳಗಡೆ ಹೋಗಿ ರಕ್ತಕ್ಕೆಲ್ಲ ಹೋಗುತ್ತೆ. ರಕ್ತದಿಂದ ಬೇರೆ ಎಲ್ಲ ದೇಹದ ಆರ್ಗನ್ಗಳಿಗೆ ಹೋಗಿ ಶ್ವಾಸಕೋಶಕ್ಕೂ ಸ್ವಲ್ಪ ಮುಟ್ತದೆ. ಈ ಥರ ಆದಾಗ ಶ್ವಾಸಕೋಶಕ್ಕೂ ಸ್ವಲ್ಪ ಇರುತ್ತೆ, ಬಟ್ ದೇಹದ ಎಲ್ಲ ಅಂಗಾಂಗಗಳಿಗೂ ಮುಟ್ಟುತ್ತಲ್ಲ, ಅದಕ್ಕಿಂತ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ನಾವು ಇನ್ಹೇಲರ್ ಥೆರಪಿಯಿಂದ ಕೊಡ್ತಾ ಇರೋ ಕಾರಣದಿಂದ ಡೈರೆಕ್ಟ್ ನಮ್ಗೆ ಎಲ್ಲಿ ಬೇಕೋ ಅಲ್ಲೇ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಕ್ವಾಂಟಿಟಿ ಹೋಗೋದ್ರಿಂದ ಸೊ ಸೈಡ್ ಎಫೆಕ್ಟ್ ತುಂಬ ಕಡಿಮೆ ಇರುತ್ತೆ. ಇನ್ನೊಂದು ಏನಂತಂದರೆ, ಲಂಗ್ ಟ್ರಾನ್ಸ್ಪ್ಲಾಂಟ್ ಜನರಲಿ ಅಸ್ತಮಾದಲ್ಲಿ ಮಾಡಲ್ಲ. ಅಸ್ತಮಾಯಿಂದ ಮುಂದೆ ಕಾಂಪ್ಲಿಕೇಶನ್ ಆಗಿ ಏನಾದರೂ ಲಂಗ್ಸ್ ಹಾಳಾಯಿತು ಅಂತ ಹೇಳಿದರೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, ಬಟ್ ಇಂಡಿಯಾದಲ್ಲೂ ಲಂಗ್ ಟ್ರಾನ್ಸ್ಪ್ಲಾಂಟ್ ಇದೆ. ಧ್ರುವ ಬಾಗಲಕೋಟ್ ಅವರಿಗೆ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು. ಡಾಕ್ಟರ್, ಈಗ ನೀವು ಬಹಳಷ್ಟು ಮಾಹಿತಿ ಈಗಾಗಲೇ ಕೊಟ್ಟಿರಿ, ಅಂದರೂ ಕೂಡ ನಾನು ಕೇಳ್ತೀನಿ, ಎಷ್ಟು ದಿನಗಳ ಕಾಲ ಚಿಕಿತ್ಸೆ ತೆಗೆದುಕೊಂಡ್ರೆ ಅಸ್ತಮಾ ಒಂದು ಹತೋಟಿಗೆ ಬರಬಹುದು ಅಂತ? ಈಗ ಒಂದ್ಸತ ನಾವು ಪೇಷಂಟಿಗೆ ಡಯಾಗ್ನೋಸ್ ಮಾಡಿದ್ಮೇಲೆ ಪೇಷಂಟಿಗೆ ಇನ್ಹೇಲರ್ ಥೆರಪಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿ ಆಮೇಲೆ ಪೇಷಂಟಿಗೆ ಹೇಗೆ ತಗೋಬೇಕು ಅಂತೆಲ್ಲ ಕಲಿಸಿ 4 ವಾರ ಬಿಟ್ಟು ಮತ್ತೆ ವಾಪಸ್ ಬನ್ನಿ ಅಂತ ಕರಿತೀವಿ. ಆ ಮತ್ತೆ 4 ವಾರ ಬಿಟ್ಟು ವಾಪಸ್ ಕರೆದಾಗ ಆ ಅಸ್ತಮ ಎಷ್ಟು ಮಟ್ಟಿಗೆ ಹತೋಟಿಯಲ್ಲಿದೆ ಅಂತ ನೋಡ್ತೀವಿ. ಹತೋಟಿಯಲ್ಲಿ ಇದ್ದಾಗ ಅದರ ಡೋಸ್ ಕಡಿಮೆ ಮಾಡ್ತಾ ಮಾಡ್ತಾ ಬಂದು ದಿನಕ್ಕೆ ಒಂದೇ ಬಾರಿ ತಗೊಳ್ಳೋ ಹಾಗೆ ಮಾಡಿ, ಇಲ್ಲ ಅಂತಂತಂದರೆ ಜಾಸ್ತಿ ಆದಾಗ ಮಾತ್ರ ತಗೊಳ್ಳೋ ಹಾಗೆ ಮಾಡಿ ಕಂಟ್ರೋಲಲ್ಲಿ ಇಟ್ಕೋಬಹುದು. ಇನ್ನು ನಮ್ಮ ಮುಂದಿನ ಕರೆ. ಹಲೋ ಹಲೋ ಹಲೋ, ತಮ್ಮ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಹೆಸರು ಹೇಳ್ರಿ. ರೇಡಿಯೋ ದೂರಿಡ್ರಿ, ರೇಡಿಯೋ ದೂರಿಡ್ರಿ, ಪ್ರಶ್ನೆ ಕೇಳಿ. ಹಲೋ ಹಾ, ನೀವು ಕೂಡ ರೇಡಿಯೋ ಸಮೀಪ ಇಟ್ಕೊಂಡಿರಿ, ಸ್ವಲ್ಪ ನಿಮ್ಮ ಮೊಬೈಲ್ ತಗೊಂಡು ದೂರ ಬರ್ರಿ. ಹಾ, ನಿಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ? ಎಲ್ಲಿಂದ ಫೋನ್ ಮಾಡ್ತೀರಿ? ಕೇಳ್ರಿ ಪ್ರಶ್ನೆ. ಇದು ಮೇಡಮ್ ಅವರ, ಅಸ್ತಮ ಚೆಕಪ್ ಮಾಡ್ತಿರಲ್ಲ ಮೇಡಮ್ ಅವರ, ಖರ್ಚು ಎಷ್ಟು ಆಗತ್ತೆ ಮೇಡಮ್ ಅಲ್ಲಿ? ಡಾಕ್ಟರ್ ಹೇಳ್ತಾರೆ, ಕೇಳ್ರಿ. ಹಾ, ಇದು ಅಸ್ತಮಾಗೆ ನಾವು ಡಯಾಗ್ನೋಸ್ ಮಾಡೋದು ತುಂಬಾ ಆಕ್ಚುಲಿ ಈಸಿ ಪ್ರೊಸೆಸ್ ಇರುತ್ತೆ. ನಿಮ್ಮ ರೋಗ ಲಕ್ಷಣಗಳು ಅಂದ್ರೆ ಹಿಸ್ಟ್ರಿ ಎಲ್ಲ ಕೇಳಿ ರೋಗ ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಸ್ಪೈರೋಮೆಟ್ರಿ ಅಂತ ಒಂದು ಪರೀಕ್ಷೆ ಮಾಡ್ತೀವಿ. ಸ್ಪೈರೋಮೆಟ್ರಿ ಪರೀಕ್ಷೆ ಮಾಡೋದು ಅದು ಇಟ್ಸ್ ನಾಟ್ ಅ ವೆರಿ, ಅದು ತುಂಬಾ ದುಡ್ಡು ಖರ್ಚಾಗುವಂತ ಪರೀಕ್ಷೆ ಏನಲ್ಲ, ಹಾಗೂ ತುಂಬಾ ಸುಲಭವಾಗಿ ಆಗುವ ಪರೀಕ್ಷೆ. ಆ ಪರೀಕ್ಷೆ ಮಾಡಿ ಅಸ್ತಮಾ ಕಂಡು ಹಿಡಿಯೋದು ತುಂಬಾ ಸರಳ, ಜಾಸ್ತಿ ಖರ್ಚೇನು ಆಗೋದಿಲ್ಲ. ಡಾಕ್ಟರ್, ಈಗ ಕೆಲವರು ಹೇಳ್ತಾರ, ಕೆಲವರು ದಮ್ ಅಂತ ಕರೀತಾರೆ, ದಮ್ ಆಗ್ಯದ ನಮಗ ಅಂತ ಹೇಳ್ತಿರ್ತಾರೆ ಸಾಮಾನ್ಯವಾಗಿ, ಮತ್ತು ಕೆಲವರಿಗೆ ಅಸ್ತಮಾ ಅದ ಅನ್ನೋದನ್ನ ನಾವು ಕೇಳ್ತೀವಿ. ಈ ಅಸ್ತಮಾಗೂ ಮತ್ತು ದಮ್ಮಿನ ಕಾಯಿಲೆಗೂ ಏನಂತರ? ಅಸ್ತಮಾ ಮತ್ತು ದಮ್ಮಗಿರೋ ವ್ಯತ್ಯಾಸ ಏನಂತಂದರೆ, ಅಸ್ತಮಾ ಅಲ್ಲಿ ಶ್ವಾಸನಾಳ ಏನು ಕಿರಿದಾಗಿರುತ್ತಲ್ಲ ಅದನ್ನು ನಾವು ಔಷಧಿ ಕೊಟ್ಟು ಅದನ್ನು ಪೂರ್ತಿ ಅಗಲ ಮಾಡೋಕ್ಕೆ ಸಾಧ್ಯ ಇರುತ್ತೆ, ಆಯಿತಾ? ಹಾಗೂ ಈ ದಮ್ಮಿನ ಕಾಯಿಲೆಯಲ್ಲಿ ಶ್ವಾಸನಾಳ ಒಂದ್ಸ್ತಾ ಕಿರಿದಾದ್ಮೇಲೆ ಪೂರ್ತಿ ಅಗಲ ಮಾಡೋಕ್ಕೆ ತುಂಬ ಕಷ್ಟ. ಸೊ ಆ ಥರ ಇದ್ದಾಗ ಅಸ್ತಮಾ, ಮತ್ತು ಅಸ್ತಮಾ ಜನರಲ್ ಆಗಿ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ, ಹಾಗೂ ದಮ್ಮಿನ ಕಾಯಿಲೆ ಸ್ವಲ್ಪ ವಯಸ್ಕರಲ್ಲಿ ಶುರು ಆಗುತ್ತೆ, ಅಂದರೆ 50-60 ವರ್ಷದಲ್ಲಿ ಶುರು ಆಗುತ್ತೆ. ಅಸ್ತಮಾ ಏನಿದೆಯಲ್ಲ ಅದು ಅಲರ್ಜಿಗಳಿಂದ ಬರೋದು ರೋಗ. ದಮ್ಮಿನ ಕಾಯಿಲೆ ಬರೋದು ಸ್ಮೋಕಿಂಗ್ ಮಾಡೋದ್ರಿಂದ ಅಥವಾ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ, ಈ ಥರ ಮಾಡೋದ್ರಿಂದ ದಮ್ಮಿನ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಧ್ರುವ ಅವರ, ನೀವು ಬೇರೆಯವರಿಗೂ ಅವಕಾಶ ಮಾಡಿಕೊಡಬೇಕು. ಜೀನ್ ಥೆರಪಿ ಇನ್ನು ರಿಸರ್ಚ್ ಮಾಡ್ಲಿಕ್ಕತ್ತಾರ್ರಿ, ಬಟ್ ಜೀನ್ ಥೆರಪಿ ಒಳಗೆ ಅಸ್ತಮಾ ಒಳಗೆ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ಒಂದೇ ಜೀನ್ ಎಫೆಕ್ಟ್ ಆಗ್ತಿದೆ ಅಂತ ಹೇಳಕ್ಕೆ ಬರಲ್ಲ. ಜನ್ರಲಿ ಒಂದೇ ಜೀನ್ ಎಫೆಕ್ಟ್ ಆಗ್ತಿದೆ, ಇಲ್ಲ ತುಂಬ ಕಡಿಮೆ ಜೀನ್ ಎಫೆಕ್ಟ್ ಆಗ್ತಿದ್ದಾವೆ ಅಂತ ಹೇಳಿದರೆ ಜೀನ್ ಥೆರಪಿ ಹೆಲ್ಪ್ ಆಗುತ್ತೆ. ಬಟ್ ಅಸ್ತಮಾದಲ್ಲಿ ತುಂಬ ಅಂದರೆ ತುಂಬ ಜೀನ್ಗಳು ಎಫೆಕ್ಟ್ ಆಗ್ತಿರ್ತವೆ. ಸೊ ಜೀನ್ ಥೆರಪಿಯಿಂದ ಇಂಪ್ರೂವ್ಮೆಂಟ್ ಆಗೋದು ಚಾನ್ಸಸ್ ಕಡಿಮೆ, ಬಟ್ ರಿಸರ್ಚ್ ಅಂತೂ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ಟೀರಾಯ್ಡ್ ಥೆರಪಿಯಲ್ಲಿ ಹೇಳ್ತಿದ್ರೆ ಅದು ಸ್ಟೀರಾಯ್ಡ್ ಥೆರಪಿಯಿಂದ ಇದು ಸೈಡ್ ಎಫೆಕ್ಟ್ ಅಂತೂ ತುಂಬ ಕಡಿಮೆ ಇರುತ್ತೆ ಇನ್ಹೇಲರ್ ಥೆರಪಿ ತಗೊಂಡ್ರೆ. ಹಾ ಡಾಕ್ಟರ್, ಈಗ ಸಾಮಾನ್ಯ ಕೇಳುಗರಿಗಾಗಿ ಒಂದು ಮಾಹಿತಿ ನೀವು ಕೊಡಬೇಕು. ಈಗ ಜೀನ್ ಥೆರಪಿ ಅಂತ ಹೇಳಿದಾಗ ನಮ್ಮ ಮಾನವರಲ್ಲಿ ಅಥವಾ ಎಲ್ಲ ಜೀವಿಗಳಲ್ಲಿ ಬಹಳಷ್ಟು ಜೀನ್ಗಳು ಇರ್ತವೆ, ಕೆಲವು ಜೀನ್ಗಳಿಂದ ಕೆಲವು ಕಾಯಿಲೆಗಳು ಬರ್ತಿರ್ತವೆ. ಇದು ಅಸ್ತಮಾ ನೀವು ಹೇಳೋ ಪ್ರಕಾರ ಬಹಳಷ್ಟು ಜೀನ್ಗಳು ಈ ಕಾಯಿಲೆಯನ್ನು ತೋರ್ಪಡಿಸುವಂಥ ಸಾಮರ್ಥ್ಯ ಹೊಂದಿರ್ತವೆ. ಹೀಗಾಗಿ ಒಂದೇ ಜೀನಿಂದ ಆಗೋದಿಲ್ಲ, ಅದಕ್ಕಾಗಿ ಕಷ್ಟ ಜೀನ್ ಥೆರಪಿಯಿಂದ ಇದನ್ನು ಸರಿ ಮಾಡೋದು ಅಂತ ನೀವು ಹೇಳ್ತೀರಿ. ಹೌದು ಹೌದು. ಅಂದರೆ ಇದು ಅನುವಂಶಿಕ ಅನ್ನೋದು ನಾವು ಹಂಗೆ ತಿಳ್ಕೊಳ್ಬೇಕು, ಏನು ಅನುವಂಶಿಕ ಅಲ್ಲನೋ? ಹೌದು, ಇದು ಆನುವಂಶಿಕನೇ ಜನರಲ್ ಆಗಿ ಬರೋದು. ಚಿಕ್ಕ ಮಕ್ಕಳಿಂದ ಶುರು ಆಗಿತ್ತು ಅಂತಂದ್ರೆ ಆನುವಂಶಿಕವಾಗಿ ಬರುತ್ತೆ, ಬಟ್ ಎಲ್ಲಾ ಜನರಲ್ಲಿ ಆನುವಂಶಿಕವಾಗಿ ಅಂತ ಹೇಳಕ್ ಬರಲ್ಲ. ಸ್ವಲ್ಪ ಜನಕ್ಕೆ ಆನುವಂಶಿಕ ಇಲ್ದೇನೆ ಬರಬಹುದು ಅಸ್ತಮ, ಅದಕ್ಕೆ ಸ್ಪೊರಾಡಿಕ್ ಅಂತ ಹೇಳ್ತೀವಿ, ಜೆನೆಟಿಕ್ ಅಲ್ಲ ಸ್ಪೊರಾಡಿಕ್ ಅಂತ ಹೇಳ್ತೀವಿ. ಅಂದ್ರೆ ಅಲರ್ಜಿಯಿಂದಾಗಿ ಬರಬಹುದೇನೋ ಅಂತ ಸಾಮಾನ್ಯರಿಗಾಗಿ. ಅದೇ ನಿಮ್ಮ ದೇಹದಲ್ಲಿ ಜೀನ್ ಇದ್ದು ಹೊರಗಡೆಯಿಂದ ಅಲರ್ಜಿ ಬಂತು ಅಂತ ಹೇಳಿದ್ರೆ ಅಸ್ತಮ ಬರುತ್ತೆ. ಎಲ್ಲರಿಗೂ ಧೂಳು ಬಂತು ಅಂತಂದ್ರೆ ಅಸ್ತಮ ಬರಲ್ಲ. ನಿಮ್ಮ ದೇಹದಲ್ಲಿ ಆ ಜೀನ್ ಇತ್ತು ಅಂತ ಹೇಳಿ ಆ ಧೂಳು ಬಂತು ಅಂತ ಹೇಳಿದ್ರೆ ನಿಮ್ಗೆ ಅಸ್ತಮ ಆಗೋ ಚಾನ್ಸಸ್ ಇರುತ್ತೆ. ಹಲೋ ಹಲೋ, ಸಂದೀಪ್ ರೀ ಮಾತಾಡೋದು. ಸಂದೀಪ್ ಅವ್ರ, ಧಾರವಾಡದಿಂದ ಕರೆ ಮಾಡ್ತೀರಲ್ಲ ನೀವು, ಕೇಳ್ರಿ ಪ್ರಶ್ನೆ ಡಾಕ್ಟರ್ಗೆ. ಸರ್, ಇದೆ ತಗೊಂಡ್ ಬರ್ತಿರ್ರಿ, ಅದಕ್ಕೆ ಸಿಂಬಿಕಾಟ್ ಅಂತ ಇನ್ಸ್ಟಾಲೇಷನ್ ಪೌಡರ್ ಕೊಟ್ಟಾರಿ, ತಗೊಂಡ್ರೆ ಹೋಗಿ ತಿಂದೆ ಸಿನ್ಸಿನ್ ಅದೇ ಶಾಸ್ತ್ರಕೋಶದಾಗ. ಹಾ ಓಕೆ, ತಪ್ಪು ತಗೋಬೇಕು ರೆಗ್ಯುಲರ್ ಆಗಿ ತಗೋ ಅಂತ ಹೇಳಿದ್ರೆ ಅವ್ರೆ. ಹಾ, ಅದಕ್ಕೆ ಇದ್ರಿ ಅದೇ ಏನ್ ಮಾಡಿದ್ರಿ, ಹೆಂಗ್ ತಗೋಬೇಕು ಅಂತ ಅದಕ್ಕೆ. ಅದು ಸಿಂಬಿಕಾಟ್ ತಗೊಂಡ್ರೆ ಅದ್ರಾಗ ಎರಡು ಔಷಧಿ ಇರ್ತಾವ, ಅದ ಒಂದ್ ಬ್ರಾಂಕೋ ಡೈಲೇಟರ್ ಅಂತ ಇರ್ತೈತಿ, ಅದು ಶ್ವಾಸನಾಳದ ಕಿರು ಏನಾಗಿರ್ತಿತ್ತಲ್ಲ ಸಣ್ಣದ ಏನಾಗಿರ್ತಿತ್ತಲ್ಲ ಅದನ್ನ ಅಗಲ ಮಾಡಕ್ ಒಂದಿರ್ತೈತಿ, ಆಮೇಲೆ ಶ್ವಾಸನಾಳದ ಉರಿ ಊತ ಅಂತ ಇನ್ಫ್ಲಮೇಷನ್ ಇರ್ತೈತಿ ಅದನ್ನ ಕಡಿಮೆ ಮಾಡಕ್ಕೆ ಇನ್ನೊಂದು ಔಷಧಿ ಇರ್ತೈತಿ. ಸೊ ಎರಡು ಔಷಧಿ ಮಿಕ್ಸ್ ಮಾಡಿ ಕೊಡ್ತಾರ ಒಂದ್ ಸಿಂಬಿಕಾಟ್ನಾಗ. ಹಾ, ಅದೇನ್ ತಗೋತಾ ಇರ್ಬೇಕು. ಹಲೋ ಹಲೋ, ಹಲೋ ಹಲೋ ಹಲೋ, ನಮಸ್ಕಾರ ನೋಡಿ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾವ್ ಇಲ್ಲಿ ಕೊಪ್ಪಳ ಜಿಲ್ಲಾ ಕುಗ್ನೂರ್ ತಾಲೂಕ್ ಕುಮಲಾಪುರದ ಕೊಟ್ರೆ ಎಕ್ಸ್ಟೇನರ್ ಅಂತಾರಿ. ಹಾ, ಏನಂದ್ರಿ ನಿಮ್ ಹೆಸರು? ಕೊಟ್ರೇಶ್ ರೀ. ಕೊಟ್ರೇಶ್ ಅವ್ರ, ಕೇಳ್ರಿ ಪ್ರಶ್ನೆ. ಮೇಡಮ್ ಅವ್ರ, ಈಗ ನಮ್ಮ ಇಲ್ಲಿ ಒಬ್ರಿಗೆ ಹಗಲೆಲ್ಲ ಏನು ಇರೋದಲ್ರಿ, ಅವ್ರು ಅಂದ್ರೆ ಅಸ್ತಮ ಇಲ್ರಿ ಅವ್ರಿಗೆ. ಸ್ವಲ್ಪ ಬೆಳಿಗ್ಗೆನ ಎದ್ದ ತಕ್ಷಣ ಕಾಯಿ ಮಾಡಿ ಫಿಕ್ಸ್ ಆಗಿಬಿಡತ್ರಿ, ಅದು ಒಟ್ಟ ಅವ್ರಿಗೆ ಕಡಿಮೆ ಆಗೋದು, ಅದಕ್ಕೆ ಏನ್ ಮಾಡಕ ಅಂತ ಕೇಳಕ. ಏನ್ ಆಕೈತ ಅವ್ರಿಗೆ? ಏನಿಲ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ಏನ ಒಟ್ಟ ಕೆಲಸ ಮಾಡಕ್ ಹತ್ತಿದ್ರ ಕಸ ಹೊಡಿಲಿ ಏನ ಇದನ್ ಮಾಡ್ಲಿ ಒಲಿ ಮುಂದೆ ಏನ ಮಾಡಿದ್ರ ಅವ್ರಿಗೆ ಕೆಮ್ಮು ಸ್ಟಾರ್ಟ್ ಆಗ್ಬಿಡ್ತಾರೆ. ಅದ್ರಲ್ಲ ಏನಿರಲ್ಲ, ಅದಕ್ಕೆ ಮೆಡಿಸಿನ್ ಕೊಡಿಸಿ ಏನ್ ಕೊಡಿಸಿದ್ರೆ ಏನ್ ಕಡಿಮೆನೆ ಆಗೋಲ್ರಿ ಅದಕ್ಕೆ. ಒಂದ್ ಊದೋ ಪರೀಕ್ಷೆ ಅಂತ ಇರ್ತೈತ್ರಿ, ಊದೋ ಪರೀಕ್ಷೆ ಮಾಡಿಸಿ ನೋಡ್ಬೇಕಾಗ್ತೈತಿ. ಅದರಿ, ನನ್ಗ ಅದು ಏನ್ ತೋರಿಸಿದ್ರು ಏನ್ ಇದು ಮಾಡಿದ್ರ ಇದಾಗೋದ್ರಿ. ಅದಕ್ಕೆ ಏನ್ರ ಟ್ರೀಟ್ಮೆಂಟ್ ಏನ್ರ ಮತ್ತೆ ಬೇರೆ ಡಾಕ್ಟರ್ ಕಡೆ ಎಲ್ಲ ತೋರಿಸಿನ್ರಿ ಕಡಿಮೆ. ಅದನ್ನ ಒಂದ್ ಅಸ್ತಮ ಡಯಾಗ್ನೋಸ್ ಮಾಡಕ್ಕೆ ಊದು ಪರೀಕ್ಷೆ ಅಂತ ಒಂದ್ ಮಾಡ್ತೀವಿ, ಪರ್ಮನೆಂಟ್ ಫಂಕ್ಷನ್ ಟೆಸ್ಟ್ ಅಂತ. ಸೊ ಅದನ್ನ ಮಾಡಿ ಎಷ್ಟರ ಮಟ್ಟಿಗೆ ತೊಂದರೆ ಇದೆ ನೋಡಿಕೊಂಡು ಟ್ರೀಟ್ಮೆಂಟ್ ಇನ್ಹೇಲರ್ ಥೆರಪಿಯನ್ನ ನೀಡಬೇಕಾಗ್ತದೆ. ಸರ್, ಈಗ ನೀವು ಊದು ಪರೀಕ್ಷೆ ಅಂತ ಹೇಳಿದ್ರಿ ಸಾಮಾನ್ಯರಿಗಾಗಿ, ಇದ್ರ ಮಹತ್ವ ಏನು ಅಂತ ಹೇಳ್ಬೋದಾ? ಊದು ಪರೀಕ್ಷೆ ಅಂತಂದ್ರೆ ನಾವು ಜನರಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಪೇಷಂಟಿಗೆ ಕೂಡಿಸ್ಬಿಟ್ಟು ಜೋರಾಗಿ ಒಂದು ಪೈಪಲ್ಲಿ ಊದಕ್ಕೆ ಹೇಳ್ತೀವಿ. ಸೊ ಈ ತರ ಫೋರ್ಸಲ್ಲಿ ಊದ್ದಾಗ ಅವರ ಶ್ವಾಸಕೋಶ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂತ ಕಂಡಿಡ್ತೀವಿ. ಸೊ ಈ ತರ ಮಾಡಿ, ಹಾಗೂ ಒಂದ್ಸತ ನಾರ್ಮಲ್ ಆಗಿ ಮಾಡಿಸಿ, ಇನ್ನೂ ಒಂದ್ಸತ ಸ್ವಲ್ಪ ಔಷಧಿ ಕೊಟ್ಟು ಮತ್ತೆ ಇನ್ನೊಂದ್ಸತ ಊದಿಸ್ತೀವಿ. ಸೊ ಅದು ಔಷಧಿ ಕೊಡೋಕ್ಕಿಂತ ಮುಂಚೆ ಮತ್ತೆ ಔಷಧಿ ಕೊಟ್ಟಾದ್ಮೇಲೆ ಎಷ್ಟು ವ್ಯತ್ಯಾಸ ಇದೆ ನೋಡಿಕೊಂಡು ಅಸ್ತಮ ಅಂತ ಡಯಾಗ್ನೋಸ್ ಮಾಡ್ತೀವಿ. ಹಲೋ ಸರ್, ನಮಸ್ಕಾರ. ಹಾ, ಎಲ್ಲಿಂದ ಕರೆ ಮಾಡ್ತೀರಿ? ಸರ್, ಯಾಕಿ ಡಿಸ್ಟ್ರಿಕ್ಟ್ ಹುಣಸೆ ತಾಲೂಕಿನಿಂದ ಕೊಟ್ಟೆಗೋಡು ಗ್ರಾಮದಿಂದ ಎನ್ ಡಿ ಕೊಂಡಗುಳಿ ಅಂತ ಮಾತಾಡೋದು ಸರ್. ಎನ್ ಡಿ ಕೊಂಡಗುಳಿ. ಕೊಂಡಗುಳಿ ಅವರು, ಕೇಳ್ರಿ ಪ್ರಶ್ನೆ. ಸರ್, ನನಗೆ ಚಳಿಗಾಲದಿಂದ ಅಲರ್ಜಿ ಮೈ ತಿಂಡಿ ಬರುತ್ತೆ, ಮತ್ತು ಮೈ ಗದಗದು ಒಂದು ಹುಣಸೆ ಬಗ್ಗೆ ಅಷ್ಟ ಆಗಿಲ್ಲ, ಐಟಿಗೆ ಬರ್ತಾವ ರೀ ಮೈ ತುಂಬಾ ಗದಗ ಆದ್ರೆ ಹೇಳ್ತಾವ. ಹಾಂ ರೀ, ಇದು ಅಸ್ತಮಾ ಜೊತೆ ಇವೆಲ್ಲ ಇರಬಹುದು. ಶ್ವಾಸಕೋಶದ ಬರೀ ಏನ್ ತೊಂದರೆ ಇಲ್ಲ ಅಂತಾರೆ, ನಾರ್ಮಲ್ ಅಲರ್ಜಿ ಇತ್ತು ಅಂತ ಹೇಳಿದ್ರೆ ಚರ್ಮ ಡಾಕ್ಟರ್ಗೆ ಒಂದ್ಸಲ ತೋರಿಸ್ಕೋಬಹುದು, ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಇವತ್ತಿನ ವಿಷಯ ಅಸ್ತಮಾ ಅನ್ನೋದಿದೆ ಕೇಳುಗರ ಗಮನಕ್ಕೆ. ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಎಲ್ಲ ಚಿಕಿತ್ಸೆಗಳ ಬಗ್ಗೆ, ಅದರ ಜೊತೆಗೆ ಊಟದ ಪದ್ಧತಿ ಒಳಗೆ ಏನಾರ ಬದಲಾವಣೆ ಮಾಡಿಕೊಂಡ್ರೆ ಈ ಅಸ್ತಮಾ ಕಾಯಿಲೆಯೊಳಗೆ ಸುಧಾರಣೆ ಕಾಡ್ಬೋದೇನು? ಯಾವ ರೀತಿ ಬದಲಾವಣೆ ಅವರು ಮಾಡ್ಕೊಳ್ಬೇಕು ಯಾರಿಗೆ ಅಸ್ತಮಾ ಅದ ಅವರು? ಜನರಲಿ ಊಟದಿಂದ ಅಲರ್ಜಿ ಅಸ್ತಮಾ ಆಗೋದು ಕಡಿಮೆ ಇರುತ್ತೆ, ಯಾಕಂದರೆ ತುಂಬ ಕಡಿಮೆ ಶ್ವಾಸನಾಳದೊಳಗಡೆ ಇಳಿಯೋದು ಅದೆಲ್ಲ ಆಗಿರುತ್ತೆ. ಆದರೆ ಹುಳಿ, ಜಿಡ್ಡು ಹಾಗೂ ಖಾರ ಇವೆಲ್ಲದಿಂದ ಸ್ವಲ್ಪ ಇನ್ಫೆಕ್ಷನ್ ತುಂಬ ಜಾಸ್ತಿ ಆಗಿ ಅಲರ್ಜಿ ಕೂಡ ಸೇರಿಕೊಂಡು ಅಸ್ತಮಾ ತುಂಬ ಜಾಸ್ತಿ ಆಗೋ ಚಾನ್ಸಸ್ಗಳಿರ್ತವೆ. ಸೊ ಜನ್ರಲ್ಲಾಗಿ ಅಸ್ತಮಾ ಪೇಷೆಂಟ್ಗಳಿಗೆ ತಮಗೆ ಯಾವುದರಿಂದ ಅಲರ್ಜಿ ಬರುತ್ತೆ, ಯಾವ ಏನು ಊಟ ಮಾಡಿದರೆ ಅಲರ್ಜಿ ಬರುತ್ತೆ ಅಂತ ನೋಡ್ಕೊಳ್ಳಿ, ಅದು ನೋಡಿಕೊಂಡು ಅದನ್ನು ಅವಾಯ್ಡ್ ಮಾಡಿ, ಹಾಗೂ ಹುಳಿ, ಜಿಡ್ಡು, ಖಾರ ಸ್ವಲ್ಪ ಕಡಿಮೆ ಇರಲಿ ಅಂತ ಹೇಳ್ತೀವಿ. ಅಂದರೆ ಅವರು ಒಂದು ನೋಟ್ ಪುಸ್ತಕ ಅಥವಾ ಇಟ್ಕೊಂಡು ಯಾವ ತಿಂದಾಗ ಹೆಂಗೆ ಅನಿಸ್ತು ಅಂತ ನೋಟ್ ಮಾಡ್ಕೊಳ್ತಾ ಹೋದರೆ ಬಹುಶಃ ಅವರಿಗೆ ಗೊತ್ತಾಗ್ತದೆ. ಹಾಂ, ಈಗ ಏನು ತಿಂದಾಗ ಅಲರ್ಜಿ ಆಯಿತು, ಸ್ವಲ್ಪ ಮಂದಿಗೆ ಅದು ಪೇರು ತಿನ್ನ ಮೇಲೆ ಅಲರ್ಜಿ ಆಗ್ತದೆ, ಸ್ವಲ್ಪ ಮಂದಿಗೆ ಸಂತ್ರ ತಿನ್ನ ಮೇಲೆ ಅಲರ್ಜಿ ಆಗ್ತದೆ. ಇವ್ರಿಗೆ ಯಾವ್ದು ಯಾವ ಅಲರ್ಜಿ ಅಂತ ನಾವು ಹೇಳಕ್ಕೆ ಬರಲ್ಲ, ಅದು ಅವರೇ ಪೇಷಂಟ್ ನಮಗೆ ಇದರಿಂದ ತಿಂದೆ ನಮ್ಗೆ ಅಲರ್ಜಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಾಂ, ನಿಮ್ಮ ಪ್ರಶ್ನೆ ಕೇಳ್ರಿ. ಹಾಲು ಕುಡಿದ್ರೆ ನಿಮ್ ಬೇರೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಇರ್ತೈತ್ರಿ, ನೀವು ಹಾಲು ಕುಡಿದ್ರೆ ನಿಮ್ ಜಾಸ್ತಿ ಆಗುತ್ತೆ. ಎದರಿಂದ? ಹಣ್ಣು ಹಣ್ಣು. ಅದೇ ಬೇರೆ ಬೇರೆಯವರಿಗೆ ಬೇರೆ ಬೇರೆ ತರ ಅಲರ್ಜಿ ಇರಬಹುದು. ಸ್ವಲ್ಪ ಜನಕ್ಕೆ ಈ ಹಣ್ಣು ತಿಂದ್ರೆ ತೊಂದರೆ ಆಗುತ್ತೆ, ಸ್ವಲ್ಪ ಜನಕ್ಕೆ ಆ ಹಣ್ಣು ತಿಂದ್ರೆ ಏನು ಆಗ್ತಿರಲ್ಲ. ಸೊ ನಿಮ್ಗೆ ಯಾವ ಹಣ್ಣು ತಿಂದ್ರೆ ಆಗುತ್ತೆ? ಕರೆಯಲ್ಲಿ ತೊಂದರೆ ಇದೆ. ಹಲೋ ಹಲೋ ಹಲೋ, ಸ್ವಲ್ಪ ರೇಡಿಯೋ ಸೆಟ್ ದೂರಿಟ್ಟು ಚುಟುಕಾಗಿ ಪ್ರಶ್ನೆ ಕೇಳ್ರಿ, ಸಮಯ ಆಗಕ್ ಬಂತು. ಹಲೋ, ಮುರುಗೇಪ್ಪ ಅವರ ಪ್ರಶ್ನೆ ಕೇಳ್ರಿ. ಮುರುಗೇಪ್ಪ, ಕರೆಯಲ್ಲಿ ತೊಂದರೆ ಇತ್ತು. ಡಾಕ್ಟರ್, ಈಗ ಆಕ್ಯುಪೇಷನಲ್ ಅಸ್ತಮಾ ಅನ್ನೋದೊಂದ್ರ ನೀವು ಹೇಳಿದ್ರಿ, ಅಂದ್ರ ಉದ್ಯೋಗ ಮಾಡುವ ಸ್ಥಳಗಳಲ್ಲಿ ಅಸ್ತಮಾ ಹೆಂಗ್ ಬರ್ತದ ಅಂತ ಹೇಳ್ಬೋದ? ಅದೇ ಉದ್ಯೋಗ ಮಾಡೋ ಸ್ಥಳ ಅಂತಂದ್ರೆ, ಈಗ ಜನರಲಿ ಕಾರ್ಪೆಂಟರ್ಗಳು ಇರ್ತಾರೆ ನಮ್ಮ ಹತ್ರ, ಸ್ವಲ್ಪ ಕೆಮ್ಮು ದಮ್ಮು ಅಂತ ಬರ್ತಾರೆ ಹೊಸದಾಗಿ ನೌಕರಿ ಸ್ಟಾರ್ಟ್ ಮಾಡಿದವರು. ಸೊ ಅವರು ಕಾರ್ಪೆಂಟರ್ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಧೂಳೆಲ್ಲ ಸೇರಿಕೊಂಡು ಅಸ್ತಮಾ ಬರೋ ಥರ ಸಾಧ್ಯತೆಗಳು ಇರ್ತವೆ. ಮತ್ತು ಈ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕಾಟನ್ ಥ್ರೆಡ್ಸ್ ಬರುತ್ತೆ, ಸಣ್ಣಾಗಿ ಕಾಟನ್ ಮಿಸ್ಟ್ ಬರುತ್ತೆ. ಸೊ ಅದನ್ನು ಇನ್ಹೇಲ್ ಮಾಡಿದಾಗ, ಅದನ್ನು ಶ್ವಾಸನಾಳದೊಳಗಡೆ ತಗೊಂಡಿದ್ದಾಗ ಅದರಿಂದ ಅಲರ್ಜಿಯಾಗಿ ಅಸ್ತಮಾ ಬರೋ ಸಾಧ್ಯತೆಗಳು ಇರ್ತವೆ. ಈ ಥರ ಕೆಮಿಕಲ್ ಫ್ಯಾಕ್ಟ್ರಿ ಇರಬಹುದು, ಇಲ್ಲಾಂದರೆ ಶುಗರ್ ಕೇನ್ ಫ್ಯಾಕ್ಟ್ರಿ ಇರಬಹುದು, ಇಲ್ಲ ಅಂತಂದರೆ ಫ್ಲೋರ್ ಮಿಲ್ ಇರಬಹುದು. ಈ ಥರದಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಧೂಳೆಲ್ಲ ಒಳಗಡೆ ಹೋಗಿ, ಇಲ್ಲಾಂದರೆ ಅಲರ್ಜನ್ ಅಂತ ಹೇಳ್ತೀವಿ ಅದನ್ನು, ಅದು ಶ್ವಾಸನಾಳದೊಳಗಡೆ ಹೋಗಿ ಅಲರ್ಜಿ ಮಾಡೋ ಸಾಧ್ಯತೆಗಳು ಇರ್ತವೆ. ಜನ್ರಲಾಗಿ ಈ ಥರ ಪೇಷಂಟ್ಸ್ಗಳು ಕೆಲಸಕ್ಕೆ ಹೋದಾಗ ಮಾತ್ರ ಸ್ವಲ್ಪ ತೀವ್ರತೆ ಜಾಸ್ತಿ ಇರುತ್ತೆ, ಮತ್ತೆ ಕೆಲಸ ನಿಲ್ಲಿಸಿದ ಮೇಲೆ ಮತ್ತೆ ಸ್ವಲ್ಪ ಆರಾಮಾಗಿರ್ತಾರೆ. ಅಂದ್ರೆ ಇವರು ಹೋಗಬೇಕಾದ ಕೆಲಸಕ್ಕೆ ಮಾಸ್ಕ್ಗಳನ್ನ ಹಾಕೊಂಡು ಹೋಗುದು, ಧೂಳನ್ನ ಆದಷ್ಟು ಶ್ವಾಸಕೋಶದ ಮುಗಿನ ಮುಖಾಂತರ ಬರ್ದಾಗ ನೋಡ್ಕೊಂಡ್ರೆ ಅವರಿಗೆ ಸಹಾಯ ಆಗ್ಬೋದಲ್ಲ? ಹಾ ಹೌದು, ಇದು ಮಾಸ್ಕ್ ಧರಿಸಿ ಮತ್ತೆ ರೆಸ್ಪಿರೇಟರ್ ಅಂತ ಹೇಳ್ತೀವಿ, ಪೇಂಟಿಂಗ್ ಮಾಡ್ಬೇಕಾದ್ರೆ ರೆಸ್ಪಿರೇಟರ್ ಅಂತ ಯೂಸ್ ಮಾಡ್ತಾರೆ ಸರ್ ಜನ. ಸೊ ಅದರಿಂದ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂತಂದ್ರೆ ಏರ್ ಪ್ಯೂರಿಫೈಯರ್ ಅಂತ ಬರುತ್ತೆ, ನೀಸಲ್ ಏರ್ ಪ್ಯೂರಿಫೈಯರ್, ಅದನ್ನು ತಗೋಬಹುದು. ಸೊ ಈ ತರ ಮಾಸ್ಕ್ ಇದೆಲ್ಲ ಹಾಕಿ ಸ್ವಲ್ಪ ಅವರ ಅಲರ್ಜಿ ಕಂಟ್ರೋಲ್ ತರ್ಕೋಬಹುದು. ಡಾಕ್ಟರ್, ಬಹಳ ಸಮರ್ಪಕವಾಗಿ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ, ನಮ್ಮ ಕೇಳುಗರು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ. ಆತ್ಮೀಯ ಕೇಳುಗರೇ, ಇವತ್ತಿನ ವಿಷಯ ಆಗಿತ್ತು ಅಸ್ತಮಾ. ಇವತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು ಡಾಕ್ಟರ್ ಶ್ರೀಧರ್ ಕುಲಕರ್ಣಿ. ಇವರು ಸೋಮವಾರ, ಬುಧವಾರ, ಶನಿವಾರ ಎಸ್ ಟಿ ಎಂ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ಆಮೇಲೆ ದೂರವಾಣಿ ಸಂಖ್ಯೆ 0836-24-77-896. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-24-77-777 ಹಾಗೂ 2-3-2-1-0-0-0 ಹಾಗೂ 7-1-8-7-0-0-0. ಇನ್ನು ಈ ವಾರದ ಬಹುಮಾನದ ಪ್ರಶ್ನೆ, ಆಸ್ತಮಾ ಕಾಯಿಲೆಗೆ ಇರುವ ಮುಖ್ಯ ಚಿಕಿತ್ಸೆ ಏನು? ಪ್ರಶ್ನೆ ಇನ್ನೊಮ್ಮೆ, ಆಸ್ತಮಾ ಕಾಯಿಲೆಗೆ ಇರುವ ಮುಖ್ಯ ಚಿಕಿತ್ಸೆ ಏನು? ಇನ್ನು ಉತ್ತರಗಳನ್ನು ಪೋಸ್ಟ್ ಕಾರ್ಡ್ನಲ್ಲೇ ಬರೆದು ಕಳಿಸ್ಬೇಕು, ಸಂಪೂರ್ಣ ವಿಳಾಸ ಅದರಲ್ಲಿ ಇರಬೇಕು. ವಿಳಾಸ ಪ್ರಾಂಶುಪಾಲರು ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ವಿಳಾಸ ಇನ್ನೊಮ್ಮೆ, ಪ್ರಾಂಶುಪಾಲರು ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಇನ್ನು ದಿನಾಂಕ 3ರಂದು ಕೇಳಿದಂತಹ ಪ್ರಶ್ನೆ, ಸೆರೆಬ್ರಲ್ ಫಾಲ್ಸಿ ಲಕ್ಷಣಗಳೇನು? ಪ್ರಶ್ನೆ ಇನ್ನೊಮ್ಮೆ, ಸೆರೆಬ್ರಲ್ ಫಾಲ್ಸಿ ಲಕ್ಷಣಗಳೇನು ಅನ್ನೋದು ಪ್ರಶ್ನೆ ಆಗಿತ್ತು. ಸರಿ ಉತ್ತರ